ಸಮಸ್ಯೆ. ಈ ಕುರಿತ ಕಾರ್ಯಕ್ರಮ ಸರಣಿ ಪ್ರತಿ ರವಿವಾರ ಮುಂಜಾನೆ 7:15 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. ನಿಮ್ಮ ಹೃದಯ ನಮ್ಮ ಕಾಳಜಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಪಾಪಾ ಪಾಪಾ ಮೆನೆ ಅಭಿ ಏಕ್ ಆದ್ಮಿ ಕೋ ದೇಖಾ ಉಸ್ಕಾ ಪೈರ್ ಹಾಥಿ ಜೈಸಾ ಬಡಾ ಥಾ. ಅರೆ ಬೇಟಾ ಉಸೆ ಹಾಥಿ ಪಾಂವ್ ಕಿ ಬಿಮಾರಿ ಹೋ ಗಯಿ ಹೈ ಜೋ ಮಚ್ಚರ್ ಕೆ ಕಾಟ್ನೆ ಸೇ ಹೋತಿ ಹೈ. ಫಿರ್ ತೋ ಪಾಪಾ ಯೇ ಮುಝೆ ಔರ್ ಆಪ್ಕೋ ಭಿ ಹೋ ಸಕ್ತಿ ಹೈ. ಅರೆ ನೀ ಬೇಟಾ ಡರೋ ಮತ್, ಯೇ ಹಮೇ ನಹೀ ಹೋಗಿ ಕ್ಯೂಂಕಿ ಹಮ್ ಸಬ್ ಹರ್ ಸಾಲ್ ಇಸೆ ಬಚಾವ್ ಕಿ ದವಾ ಲೇತೆ ಹೈ. ತೋ ಫಿರ್ ಸಭಿ ಲೋಗ್ ಇಸೆ ಕ್ಯೂ ನಹೀ ಲೇತೆ ಪಾಪಾ? ಬಚ್ಚಾ ಸಹೀ ಬೋಲ್ ರಹಾ ಹೈ, ಆಪ್ ಭಿ ಡರಿಯೆ ಹಾಥಿ ಪಾಂವ್ ಔರ್ ಹೈಡ್ರೋಸಿಲ್ ಸೆ. ಯಾದ್ ರಹೆ NDA ಕಾರ್ಯಕ್ರಮ 10 ಫರವರಿ ಸೆ ಶುರು ಹೋಕರ್ 2 ಸಪ್ತಾಹ ತಕ್ ಚಲೇಗಾ. ದವಾ ಜರೂರ್ ಖಾಯೆ. ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ್ ಮೇ ಜಾರಿ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೃಷಿ ಮಾಹಿತಿ ಭಾಗವಹಿಸುವವರು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಏನಿದು ಬರೀ ಸಿ ಸಿ ಸಿ ಸಿ ಸಿ ಸಿ ಸಿ ಸಿ ಅದ ಇದು ಚೇ ಚೇ ಚೇ ಚೇ ಚೇ ಚೇ ಚೇ ಹೆಂಗೆ ಮಾಡ್ಬೇಕಾಗ್ತದನ? ಏ ಶಶಿ, ಹೇಮಂತ, ಏನಿದವರ ಮನದಲ್ಲಿ ಅಂದಂಗೆ ಬಂದಿಲ್ಲ ಪಾನಿನ. ಇಲ್ಲಿ ನೋಡಿ, ಇಲ್ಲಿ ಒಂದು ಬಾಟ್ಲಿ, ಸಣ್ಣ ಬಾಟ್ಲಿ ಒಳಗೆ ಜೇನುತುಪ್ಪ ತಗೊಂಡಿನಿ. ಉದ್ದ ಇದ ನೋಡ, ನಾನು ಈಗ ಏನಾತ ಗೊತ್ತನು? ನಿನ್ನೆ ನನ್ನ ಸಣ್ಣ ಮಗ ಏನ್ ಮಾಡ್ಯಾನಂತಂದ್ರೆ, ಮಾರ್ಕೆಟ್ನಾಗ ಯಾರೋ ಜೇನುತುಪ್ಪ ಹಚ್ಚಿದ್ರಪ್ಪ. ಓ ಬಾ, ಅದನ್ನ ಇವ ಅಗ್ದಿ ಏನೋ ಖುಷಿಲಿ ಹಿಡ್ಕೊಂಬಂದ್ಬಿಟ್ಟಣ. ಅದೇನಾಗ್ಯದ, ನಮ್ಮ ಅಜ್ಜಿ ಹೇಳಿಲ್ಲ ಅಂತ, ಅದು ಈ ಮೆಣಸು ಇವನ್ನ ಏನು ಜ್ಯೇಷ್ಠ ಮದುವೆ ಎಲ್ಲ ಸೇರಿಸಿ ಜೇನುತುಪ್ಪದಾಗ ಹಿಂಗೆ ಕಲಿಸಿ ಅದನ್ನೇನೋ ಈ ಗಂಟ್ಲು ನೋವಿಗೆ ಹಚ್ಕೋಬೇಕು ಅಂತ ಹಿಂಗೇನೋ ಅಂದಾಳ. ಇವಂಗೆ ಬಡ ಬಡ ನೆನಪಾಗ್ಬಿಟ್ಟದ, ಅವ ಜೇನುತುಪ್ಪ ಹಿಡ್ಕೊಂಬಂದಾನ. ಅದು ಇವತ್ತ ನೋಡಿದ್ರೆ ಅದು ಈ ಬೆಲ್ಲದ ನೀರಪ್ಪ. ನೋಡು, ಏನು ಮಾಡ್ತಿ, ಮೋಸ ಮಾಡ್ತಾರೆ. ನನಗೆ ಅದನ್ನಿಸ್ತ ಅಲ್ಪ ಇದು ಅವಂಗೆ ಗೊತ್ತಾಗಲಿಲ್ಲ. ಭಾಳ ಮಂದಿಗೆ ಗೊತ್ತೂ ಆಗೋದಿಲ್ಲ, ಮಾರ್ಕೆಟ್ನಾಗ ಎಲ್ಲಿ ಬೇಕಲ್ಲಿ ಹಿಂಗೆ ಹಚ್ಚಿರ್ತಾರೆ, ಸುಮ್ಮ ಒಂದು ಡಬರಿ ಇಟ್ಟಿರ್ತಾರೆ, ಮ್ಯಾಲೊಂದಿನ ಜೇನು ಹುಟ್ಟಿಟ್ಟಿರ್ತಾರೆ, ಅದ್ರ ನಡು ಜೇನುತುಪ್ಪ ಜೇನುತುಪ್ಪ ಅಂತ ಹೇಳ್ತಿರ್ತಾರೆ ಅವರು. ಅದು ಕೆಂಪ ಇದನ್ನ ಬಂದಿರ್ತದೆ, ಆದರೆ ಇದು ಚಲೋದ ಹೌದು ಅಲ್ಲೋ ಮೂಲ ಜೇನುತುಪ್ಪ ಹೌದು ಅಲ್ಲೋ? ಇದು ಭಾಳ ಕಷ್ಟದ ಕೆಲಸ ನೋಡಪ್ಪ. ಈಗ ಅದು ಶುದ್ಧ ಹೌದು ಅಲ್ಲೋ ಅಂತೇಳಿ ತಿಳ್ಕೊಳ್ಳೋಕೆ ರೈತರ ಅನುಭವದೊಳಗೆ ಎರಡು ಹೇಳ್ತಾರೆ. ಒಂದು ಏನಂದ್ರೆ, ಪೇಪರ್ ಇರ್ತಲ್ವೋ, ನಾವು ಓದೋ ಪೇಪರ್, ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ ಅದರೊಳಗೆ ಸುರಿದ್ರೆ ಅದು ಏನು ನೀರು ಹಾಕಿದ ತಕ್ಷಣ ತಂಪು ತೆಳಗಿಳಿಯುತ್ತೆ, ಹಸಿ ಆಗ್ತದೆ, ಆಗತ್ತಲ್ಲ. ಹಂಗ ಜೇನು ಶುದ್ಧ ಜೇನು ಹಾಕಿದ್ರೆ ಹಂಗಾಗಲ್ಲ, ನೆನೆಯುವುದಿಲ್ಲ, ಪೇಪರ್ ನೆನೆಯುವುದಿಲ್ಲ. ಇದು ಒಂದು 15 ನಿಮಿಷ ಬಿಟ್ಟು 30 ನಿಮಿಷ ಬಿಟ್ಟರು ಏನೂ ಆಗಲ್ಲ ಅಂತ. ಇದೊಂದು ಶುದ್ಧತೆಯನ್ನು ಅಳ್ಳಿ ಅದನ್ನ ಗುಣಮಟ್ಟ ಪರೀಕ್ಷೆ ಮಾಡ್ಲಿಕ್ಕೆ ಇರುವಂತಹ ಒಂದು ವಿಧಾನ. ಇನ್ನೊಂದು ಏನಂದ್ರೆ, ಕಡ್ಡಿ ಇರುತ್ತಲ್ಲ, ಕಡ್ಡಿ ಪಟ್ಟಣ, ಕಡ್ಡಿಯನ್ನ ಜೇನೊಳಗೆ ಅದ್ದಿ ಹಿಂಗ್ ಕೆರೆದ್ರೆ ಅದು ಹತ್ತೆ ಅಂತ ಹೇಳಂದ್ರೆ ಶುದ್ಧವಾದ ಜೇನ. ಅದು ಹತ್ತಲಿಲ್ಲ ಅಂತ ಹೇಳಿದ್ರೆ ನೀರ್ ಮಿಕ್ಸ್, ನೀರು ಅಂಶ ಮಿಕ್ಸ್ ಆಗಿದೆ. ನೋಡಪ್ಪ, ಇವ್ ಬಾಳ ಚಲೋ ಹೇಳಿದೆ ನೋಡಿ. ಅಂದ್ರೆ ನಮ್ಮ ಹುಡುಗರಿಗೆ ಗೊತ್ತಾಗ್ಬೇಕನ್ಪ, ಅಂದ್ರೆ ಅದನ್ನ ತಗೊಳ್ಳೋರಿಗೆ, ಅದ್ರ ಗುಣಮಟ್ಟ ಮತ್ತು ಶುದ್ಧತೆಯನ್ನ ನೋಡಿ ತಗೊಳ್ಳೋರಿಗೆ ಈ ವಿಧಾನಗಳು ಗೊತ್ತಾಗ್ಬೇಕು. ಅದಕ್ಕೆ ನಾನು ಒಂದು ಐಡಿಯಾ ಮಾಡ್ತಾ ಇದ್ದೀನಿ. ಏನನ, ನಮ್ಮ ಹಿತ್ತಲದೊಳಗ ಹೊಲ ಇತ್ತಂದ್ರೆ ಹೊಲದೊಳಗ ಜೇನು ನಾವ ಯಾಕೆ ಸಾಕ್ಬಾರ್ದು? ಹೌದಲ್ಲ ಭಯ, ಆದ್ರೂ ನೀ ಏನಪ್ಪ ಹೇಮಂತ, ಜೇನ್ ಅಂತ ಅನ್ಕೊಳ್ಳೆ ನಮ್ಮಂತವ್ರಿಗೆ ಹೆದರಿಕೆ ಬರ್ತದ, ಪಾಪ ಎಲ್ಲ ಜೇನು ಹುಳ ಕಡಿತಾವು ಅಂತ ಹೇಳಿ. ಹೌದು ಹೌದು, ಅಂದ್ರೆ ಅದಕ್ಕೆ ತರಬೇತಿ ಇರುತ್ತೆ, ಜೇನನ್ನ ಹೇಗೆ ಸಾಕ್ಬೇಕು, ಮೊದ್ಲಿಕ್ಕೆ ಆ ರಾಣಿ ಹುಳು ಹೆಂಗ್ ತರಬೇಕು, ಗೂಡ್ನೆ ಹೆಂಗ್ ಬಿಡ್ಬೇಕು, ಆ ಪೆಟ್ಟಿಗೆ ಹೆಂಗ್ ತಯಾರು ಮಾಡ್ಬೇಕು, ಸಾಕಾಣಿಕೆ ಪೆಟ್ಟಿಗೆ, ಪೆಟ್ಟಿಗೆ ರಾಣಿ ಹುಳ ಬಂತು ಅಂದ್ರೆ ಎಲ್ಲಾ ಜೇನಿನ ಕುಟುಂಬನ ಬಂದು ಅಲ್ಲಿ ವಾಸ ಮಾಡ್ತಾವ. ಆದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ಇರ್ಬೇಕು ಅಂತೇಳಿ ನೈಸರ್ಗಿಕವಾಗಿ ಅವು ಹೆಂಗ್ ಮಾಡ್ತಾವ ಅಂದ್ರೆ, ಎಲ್ಲಿ ನೀರು ಸಿಗುತ್ತೆ, ಎಲ್ಲಿ ಹೂವು ನಮ್ಮ ಕರಂದ ಸಿಗುತ್ತೆ, ಮತ್ತೆ ಅದು ಎಷ್ಟು ನಮಗೆ ಸುರಕ್ಷಿತ, ಪ್ರದೇಶ ಎಷ್ಟು ಸುರಕ್ಷಿತ ಅನ್ನೋದು ಕೂಡ ಎಲ್ಲವನ್ನು ಅವರು ಸರ್ವೆ ಮಾಡಿ ಇಂತಲ್ಲಿ ನಾವು ಗೂಡು ಕಟ್ಟಬೇಕು, ಕುಟುಂಬವನ್ನು ಇಡಬೇಕು, ಬೆಳೆಸಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಆದರೆ ನಾವು ಕೃತಕವಾಗಿ ಏನು ಮಾಡ್ತೀವಿ, ನಾವು ಎಲ್ಲಿರ್ತೀವಿ ಅಲ್ಲಿ ಬಂದು ಇರಬೇಕಪ್ಪ, ನೀ ಎಲ್ಲರ ಹೋಗಿ ಸಂಗ್ರಹ ಮಾಡ್ಕೊಂಬ, ಎಲ್ಲರ ಹೋಗಿ ನೀರು ಕುಡಿ ಅನ್ನೋರ ಗತಿ ಆಗುತ್ತೆ. ಅದಕ್ಕೆ ಏನಂದರೆ ಎಲ್ಲೆಲ್ಲಿ ಸಾಧ್ಯತೆಗಳು ಇದಾವೆ ನೋಡು, ನೀರಿನ ಅನುಕೂಲ ಇರಬೇಕು, ಮತ್ತೆ ಮಕರಂದ ಹೀರ್ಲಿಕ್ಕೆ ಹೂವು ಸಂಪತ್ತು ಇರಬೇಕು, ಮತ್ತೆ ಕೆಲವೊಂದಿಷ್ಟು ಕಡೆ ಎಲ್ಲ ಸರ್ವ ಋತು ಹೂಗಳು ಬರ್ತಾ ಇರ್ತವೆ. ಅಂತಲ್ಲಿ ಅಂದ್ರೆ ಇನ್ನೂ ಅನುಕೂಲ ಅದು, ಇಲ್ಲಂದ್ರೆ ನಾವೇ ಒಂದಿಷ್ಟು ಹೂವಿನ ಬೆಳೆಗಳನ್ನು ಹಾಕ್ತಾ ಇರಬೇಕು, ಗಿಡ ಹಾಕಬೇಕು ಸುತ್ತಮುತ್ತಲು ಹಾಕ್ಬೇಕು. ಮತ್ತೆ ನಮ್ಮಲ್ಲಿ ಕೂಡ ಬಹುವಾರ್ಷಿಕ ಬೆಳೆಗಳು ಇದಾವಲ್ಲ, ಮಾವು ಇದೆ, ಮತ್ತೆ ಹುಣಸೆ ಇದೆ, ಅನೇಕ ನಮ್ಮ ತೋಟಗಾರಿಕಾ ಬೆಳೆಗಳು ಇದಾವಲ್ಲ, ಅವು ಹೂ ಬಿಡ್ತಾ ಇರ್ತವೆ. ಹೌದು ಹೌದು. ಮತ್ತೆ ತೆಂಗು ಅಡಿಕೆ ಇವು ಕೂಡ ಹೂ ಬಿಡ್ತಾ ಇರ್ತವೆ. ಅವು ಹೋಗಿ ಮಕರಂದ ಹೀರೋದ್ರಿಂದ ಇನ್ನೊಂದು ಅನುಕೂಲ ಏನಂತೇಳಂದ್ರೆ ಅವುಗಳ ಇಳುವರಿ ಕೂಡ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗ್ತದೆ. 25-30% ಇಳುವರಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಪರಾಗಸ್ಪರ್ಶ ಆಗಿಬಿಡುತ್ತೆ. ಇವು ಒಂದು ದುಂಬಿನ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಈ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಹಿಂಗೆ ಹೋಗಿ ಎಲ್ಲ ಅಲ್ಲಿರ್ತಕ್ಕಂಥ ಇದನ್ನು ಪರಾಗಸ್ಪರ್ಶ ಕ್ಲಿಯರ್ ಆಗಿ ಮಾಡಿಡೋದ್ರಿಂದ ಅದು ಕೂಡ ಒಂದು ಇಂಡೈರೆಕ್ಟಾಗಿ ಪರೋಕ್ಷವಾದ ಲಾಭ ಅಂತ. ಮತ್ತು ನಮಗೆ ಮಕರಂದ ತಂತಂತಂದು ತೋಟ ಇದ್ರೂ ಬೆಟರ್. ಹಿಂದಕ್ಕೆ ಒಂದೇನೋ ಇದನ್ನು ಓದಿದ್ದಪ್ಪ ಅಂದ್ರೆ, ಈಗ ಉದಾಹರಣೆಗೆ ಆಯಾಯ ಪ್ರದೇಶದೊಳಗೆ ಯಾವ ತರದ ಹೂಗಳಿರ್ತಾವ, ಆಯಾ ಹೂವಿನ ಮಕರಂದದ ಮೂಲಕ ಅವೇನು ಸಂಗ್ರಹಿಸುವಂತಹ ಜೇನಿದೆ ಅಲ್ಲ, ಅದು ಬೇರೆ ಬೇರೆ ಹೂವು ಬೇರೆ ಬೇರೆ ರೀತಿ, ಇದರಿಂದ ಬೇರೆ ಬೇರೆ ರೀತಿ ಅಂತ ವನಸ್ಪತಿಗೆ ಕಾರಣ ಆಗ್ತಾವ ಅಂದ್ರ, ಅದು ಬೇರೆ ಬೇರೆ ರೋಗಗಳಿಗೂ ಕೂಡ ಇಂಥದ್ದೇ ಜೇನು ಅಥವಾ ಇಂಥದ್ದೇ ಹೂವುಗಳಿಂದ. ಈಗ ಉದಾಹರಣೆ, ಈಗ ಮಾವಿನ ಹೂವುಗಳದ್ದೇ, ಈಗ ಒಂದು ಮಾವಿನ ತೋಪನೆಯಾಗಿ ಒಂದು ಅಕಸ್ಮಾತ್ ಒಂದು ಜೇನು ಹುಟ್ಟಿತ್ತು ಅಂತಂದ್ರೆ ಅದು ಹೆಚ್ಚಾನ್ ಹೆಚ್ಚು ಆ ಮಾವಿನ ಹೂವುಗಳದ್ದೇ ಜೇನಾಗಿರುತ್ತೆ. ಅಥವಾ ಈಗ ಶಾವಂತಿಗೆ ಹೂವಿಂದು ಒಂದು ಪ್ರದೇಶ ಇತ್ತು ಅಂತಂದ್ರೆ ಶಾವಂತಿಗೆ ಹೂವಿನ ಮಕರಂದನೆ ಹೀರಿ ಆದಂತಹ ಒಂದು ಜೇನು ಇದೆ. ಹೌದು, ಬೇವಿನ ಅದರ ಮಕ್ಕಳಿಂದ ತಗೊಂಬಂದ್ರು ಬೇವಿನ ಗುಣನೂ ಅದರಲ್ಲಿ ಇರುವಂತದ್ದು. ಅಂದ್ರೆ ಎಷ್ಟು ಪ್ರಕೃತಿ ಅನ್ನುವಂಥದ್ದು ಎಷ್ಟು ವೈವಿಧ್ಯಮಯವಾದಂತಹ ಮತ್ತು ಗುಣಯುಕ್ತವಾದಂತಹದ್ದು ಅದಲ್ಲ. ಹೌದು ಹೌದು. ಐನ್ಸ್ಟೀನ್ ಅವರು ಏನು ಹೇಳಿದ್ದು ಗೊತ್ತಾ, ಜೇನು ನಾವು ಕಳ್ಕೊಂಡಿವಿ ಅಂದ್ರೆ ಮನುಷ್ಯ ಕುಲನೇ ಇರುವುದಿಲ್ಲ. ಯಾಕಂದ್ರೆ ಪರಾಗಸ್ಪರ್ಶ ಆಗ್ಬೇಕು, ಹೂ ಬಿಡಬೇಕು, ಕಾಯಬೇಕು, ಹಣ್ಣಾಗಬೇಕು, ಬೀಜ ಉದುರಬೇಕು, ಇದಕ್ಕೆಲ್ಲನೂ ಕೂಡ ಒಂದಕ್ಕೊಂದು ಕಾರಣ ಅಂತ. ಒಂದಕ್ಕೊಂದು ಕಾರಣ, ಒಂದಕ್ಕೊಂದು ಅವು ಒಂದು ರೀತಿ ವರ್ತುಲವಾದಂತಹ ಜೀವನ ಕ್ರಮ. ಚಲೋ ಆತ್ ಬಿಡಪ್ಪ, ನಮ್ಮ ಹುಡುಗ ಒಂದ್ ಸ್ವಲ್ಪ ವಿಷಯ ಹೇಳ್ತೇನೆ ಮಾರಯ್ಯ. ಮತ್ತೆ ಒಂದ್ ತರಬೇತಿಗೆ ಹೋಗೋಣಲ್ಲ, ಒಂದ್ಸಲ ಹೋಗೋಣಲ್ಲ ಹೋಗೋಣಲ್ಲ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಧ್ವನಿಗಳು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಹರಪನಹಳ್ಳಿ ತಾಲೂಕಿನ ಹಲವಾಗಲುವಿನ ರಮೇಶ್ ಅರಕಾಚಾರ್ ಆಚಾರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ, ವೀರ ಅಭಿಮನ್ಯು ಸನ್ನಿವೇಶ. ಮಧುಪುರದ ಚಕ್ರಯ್ಯೋಹ ಯುದ್ಧಕ್ಕೆ ಯಾರನ್ನು ಕಳಿಸಲಿ? ವಾಸುದೇವ ಧನುಂಜಯ ಸಮಸಪ್ತಕರುಣನ ಯುದ್ಧಕ್ಕೆ ಹೋಗಿರುವರು. ಈ ಸಮರ ಸಾಹಸಿಗಳು ಯಾರೆಂದರೆ ಕಾಮ ಪಿತನಿದ ಬಲ್ಲ ಪತಿಯ ಮೊಮ್ಮಗ ಬಲ್ಲ ಹೋಗಲಿಕೆ ಆ ಸಮರ ಸಾಹಸಿಗಳು ಯಾರೆಂದರೆ ವಾಸುದೇವ ಸುತನಾದ ಶ್ರೀಹರಿ, ಆತನ ಅಗ್ರಜನಾದ ಬಲರಾಮದೇವ, ನಮ್ಮ ಅನುಜನಾದ ಫಲ್ಗುಣ, ಇವರೇ ಆ ಯುದ್ಧದ ಮರ್ಮವನ್ನು ತಿಳಿದವರು. ಪಾರ್ಥ ಸಂಭವನಾದ ಅಭಿಮನ್ನು ಒಳಗೆ ಪ್ರವೇಶಿಸಿ ಯುದ್ಧ ಮಾಡುವನಲ್ಲದೆ ಸುಲಭವಾಗಿ ಮರಳಿ ಬರಲಿ ಹೇಗೆ ಮಾಡಲಿ? ಮುಕುಂದ, ಮುರವರ್ಧನ, ಕೇಶವ. ನಮೋ ನಮೋ ದೊಡ್ಡಪ್ಪ, ಈ ಅಭಿಮನ್ಯುವಿನ ವಂದನೆಗಳು. ದೊಡ್ಡಪ್ಪ, ದೊಡ್ಡಪ್ಪನು ನನ್ನೊಡನೆ ಕಂಡೊಡನೆಯ ತೊಳೆ ಮೇಲೆ ಕುಳ್ಳಿರಿಸಿಕೊಂಡು ಮಮತೆಯಿಂದ ಮುದ್ದಿಡುವ ದೊಡ್ಡಪ್ಪ ಅದಾವುದೋ ಚಿಂತೆಯೊಳಗೆ ಮೌನವಾಗಿರಲು ಕಾರಣವೇನಿರಬಹುದು? ಓಹೋ, ದೊಡ್ಡಪ್ಪನ ಚಿಂತೆ ತಿಳಿದಂತಾಯ್ತು. ಚಕ್ರಹ್ಯೂಹದ ಯುದ್ಧದ ಮರ್ಮವನ್ನು ಚೆನ್ನಾಗಿ ಬಲ್ಲೆ. ದೊಡ್ಡಪ್ಪ, ಬಿಡು ನಿನ್ನ ಮನದ ದುಗುಡವನ್ನು. ಬಲ್ಲೆ ಬಲ್ಲರು ಚಕ್ರಹ್ಯೂಹರಿ ಗರ್ಭದಲ್ಲಿರುವಾಗಲೇ ಚಕ್ರಹ್ಯೂಹದ ಯುದ್ಧದ ಮರ್ಮವನ್ನು. ದೊಡ್ಡಪ್ಪ, ನೀನು ಅಪ್ಪಣೆಯನ್ನು ಕೊಡು. ಅಪ್ಪಣೆಯನ್ನು ಕೊಟ್ಟಿದ್ದೆ ಆದರೆ ಆ ಕೌರವಾಧಮರನ್ನು ಏನು ಮಾಡಬೇಕು ಹೇಳು. ಮಾರಿಗೆ ಹಬ್ಬವ ಮಾಡುವೆ, ಮಾರಿಗೆ ಹಬ್ಬವ ಮಾಡುವೆ, ಕೌರವ ವೀರರ ತಲೆ ಗಡಿದು, ವೀರರ ತಲೆ ಗಡಿದು, ಸೂರ್ಯ ಬಂದಲಿ ಮಿಶಾರ್ದಿ ದುರ್ಗದ ಪೌರುಷ ಕೇಳಂದ ರಾಮದೇವತಿಗೆ ಕುರಿ ಕೋಣಗಳನ್ನು ಹೇಗೆ ಬಲಿ ಕೊಡುವರು? ತದುಪರಿ ಅವರ ರುಂಡಗಳನ್ನು ಚೆಂಡಾಡಿ ದಿಂಡುರುಸುವೆ ನಿನ್ನ ಪೌರುಷನಿಗೆ. ಕೊಡು ನನಗೆ ಆಜ್ಞೆಯನ್ನು. ಮಗು ಅಭಿಮನ್ಯು, ನಿನ್ನ ಪೌರುಷಯುಕ್ತವಾದ ಮಾತುಗಳನ್ನು ಕೇಳಿ ನನಗೆ ಆನಂದವಾಯಿತು. ಆ ಸಮರವೆಂದರೆ ಸಾಮಾನ್ಯವಲ್ಲ ಮಗು, ಕೇಳು. ಮಗನೇ ಕಲಾಗ್ನೀಯ ಹೋಗಬಹುದು ಐಪನ ಜಗಜಗಿಸುವ ಪಣಿಯೋ ನಲಿದಾಡಬಹುದು ವಿಗಡ ಮೃತ್ಯುವಿನ ಪಾಯ ಒಳ ಒಪ್ಪು ಬರಬಹುದು ಹೋಗುವುದ ಸಾಧ್ಯ ಓ ಚಕ್ರ ಅವನು ಪರ್ವತದಂತಿರುವ ಅಗ್ನಿಯನ್ನು ತುಳಿದು ಪಾರಾಗಿ ಬರಬಹುದು, ಕಾಳಕೂಟ ವಿಷ ಸರ್ಪದ ಹೆಡೆಯನ್ನು ಜಜ್ಜಿ ಬರಬಹುದು, ಮೃತ್ಯು ದೇವತೆಯ ದವಡೆಯಿಂದ ಪಾರಾಗಿ ಬರಬಹುದು. ಅದರಲ್ಲಿ ಮಹಾಮಹಾ ಪರಾಕ್ರಮಿಗಳಿದ್ದಾರೆ ಮಗು. ಅಂತಹವರಾರು ಅಪ್ಪಾಜಿ? ಗುರುದ್ರೋಣ, ಕೃಪಾಚಾರ್ಯ ದಡವಾಗಿ, ಜಯದ್ರಥನು ಜಲವಾಗಿ, ಶಲ್ಯನು ಕರಿ ಬಂಡೆಯಾಗಿ, ಅಶ್ವತ್ಥಾಮನು ಮಕರವಾಗಿ, ಕೌರವ ಮುಂತಾದವರು ಅಲೆ ಅಲೆಯಾಗಿ ರಣ ನದಿಯನ್ನೇ ನಿರ್ಮಿಸಿದ್ದಾರೆ ಮಗು. ಅದು ಮಹಾಘೋರಾಂಧಕಾರವಾಗಿ ಪರಿಣಮಿಸುತ್ತದೆ. ದೊಡ್ಡಪ್ಪ, ಅವರು ನಿಮಗೆ ಮಹಾಪರಾಕ್ರಮಿಗಳಾಗಿ ತೋರಬಹುದು, ನನಗೆ ಕೇವಲ ದುಂಬಿಗಳ ಇದ್ದಾಗೆ. ಅನೇಕ ಪುಷ್ಪಗಳು ಮಕರಂದವನ್ನು ಭ್ರಮರಗಳು ಸವಿಯುವುದು ಸಹಜವಲ್ಲವೇ? ಅವೇ ಭ್ರಮರಗಳು ಕಮಲ ಪುಷ್ಪ ಕೆರಗಿ ಮೈ ಮರೆತು ಮಧುವನ್ನು ಹೀರುವಾಗ ಭಾಸ್ಕರನು ಅಸ್ತಂಗತನಾದ ಕೂಡಲೇ ಕಮಲದಳವು ಮುಚ್ಚಿ ಅವಕ್ಕೆ ಸಾವು ತರುವವು. ಅರೆ ಗಳಿಗೆಯಲ್ಲಿ ಸರಳ ಮಳೆಗರೆದು ಅರಿಗಳನ್ನೇ ತರಿವೆ ನಿನ್ನಡೆಗೆ. ಕೊಡುಗೆನಗೆ ಆಜ್ಞೆಯನ್ನು. ಮಗು ಅಭಿಮನ್ಯು ಎಷ್ಟು ಹೇಳಿದರೂ ಕೇಳದಾದನಲ್ಲ, ಏನು ಮಾಡಲಿ? ಎಲ್ಲವೂ ದೈವ ಇಚ್ಛೆ ಇದ್ದಂತಾಗಲಿ. ಈತನ ತಾಯಿಯಾದ ಸುಭದ್ರಿಯನ್ನಾದರೂ ಕರೆಯಿಸಿ ಈತನಿಗೆ ಬುದ್ಧಿ ಹೇಳಿಸುತ್ತೇನೆ. ಯಾರಲ್ಲಿ? ಏನ್ ದೇವರು, ತಡ ಮಾಡದೆ ಸುಭದ್ರೆಯನ್ನು ಕರೆದುಕೊಂಡು ಬಾ. ಆಗಲ್ರಿ ಬುದ್ಧಿ. ಸುಭದ್ರಮ್ಮರ, ಆ ಸಾರಥಿ, ನಿಮ್ಮ ಭಾವಯ್ಯನವರಾದ ಧರ್ಮ ಪ್ರಭುಗಳು ಕರೆಯುತ್ತಿರುತ್ತಾರೆ, ಬರಬೇಕಂತೀವಿ. ನಡೆ ಸಾರಥಿ, ಈಗಲೇ ಹೋಗೋಣ. ಬನ್ನಿ ಅಮ್ಮರ, ಹೋಗೋಣ. ಕಡ್ಕತ್ತಯ್ಯ ತೋ ಕತ್ತಯ್ಯ, ಕಡ್ಕತ್ತಯ್ಯ ತೋ ಕತ್ತಯ್ಯ ತಯ್ಯ ಭಾವಯ್ಯನವರೇ, ಈ ಸುಭದ್ರೆ ಅನಂತ ಪ್ರಣಾಮಗಳು. ಅಮ್ಮ ಸುಭದ್ರ, ದೀರ್ಘ ಸುಮಂಗಲಿಯಾಗು, ಮೇಲೆ ಕೇಳಮ್ಮ. ಭಾವಯ್ಯನವರೇ, ಇಷ್ಟೊಂದು ಅವಸರದಿಂದ ಕರೆಸಿದ ಕಾರಣವೇನು? ಅಮ್ಮ ಸುಭದ್ರ, ನಿನ್ನ ಮಗನಾದ ಅಭಿಮನ್ಯು ಚಕ್ರಯ್ಯೋ ಯುದ್ಧಕ್ಕೆ ಹೊರಟು ನಿಂತಿರುವನು. ನಾನೆಷ್ಟು ಬೇಡ ಬೇಡ ಎಂದು ಹೇಳಿದರೂ ಮಗು ಹಠ ಮಾಡುತ್ತಿರುವನು. ನೀನಾದರೂ ಈತನಿಗೆ ಬುದ್ಧಿ ಹೇಳಮ್ಮ. ಮಗು ಅಭಿಮನ್ಯು, ಹಿರಿಯವರಾದ ನಿಮ್ಮ ದೊಡ್ಡಪ್ಪನ ಮಾತನ್ನು ಮೀರಿ ನಡೆಯುವುದು ಒಳ್ಳೆಯದಲ್ಲ. ಕೇಳುಕಂದ, ಹೋಗುವುದು ಚೀತವೇ ಕಂದ ಗುಣಾರುಂದ, ಹೋಗುವುದು ಚೀತವೇ ಕಂದ ಗುಣಾರುಂದ, ನಿನ್ನಯ್ಯ ಪಾತರು ಪವಾತ್ರಿ ಹರಿಯೋ, ನಿನ್ನಯ್ಯ ಪಾತರು ಬಾವಾಸಿ ಹರಿಯು, ಇಲ್ಲದ ಸಮಯದಲ್ಲಿ ಹೋಗುವ ಗುತಿತವೆ ಕಂದ ಗುಣಾರುಂದ. ಅಮ್ಮ, ಕ್ಷಾತ್ರ ವೀರ ವಿನತಿಯಾದ ನೀನು ರಣರಂಗಕ್ಕೆ ಹೋಗಿ ಜಯಶಾಲಿ ಆಗಿ ಬಾ ಕುಮಾರ ಎಂದು ಅರಸಿ ಕಳಿಸುವುದನ್ನು ಬಿಟ್ಟು ನನ್ನನ್ನು ತಡೆಯುತ್ತೀಯಲ್ಲಮ್ಮ. ಮಗು ಅಭಿಮನ್ಯು, ನಿನ್ನ ತಂದೆ ಹಾಗೂ ಸಿರಿ ಹರಿಯು ಇಲ್ಲದ ಸಮಯದಲ್ಲಿ ನಿನ್ನನ್ನು ಹೇಗೆ ಕಳಿಸಲಿ? ನನಗೇಕೋ ಭಯವಾಗುತ್ತಿದೆ. ಅಮ್ಮ, ಕ್ಷಣ ಕ್ಷಣಕ್ಕೂ ನಮ್ಮ ವೀರಯೋಧರು ರಣರಂಗದಲ್ಲಿ ಮರಣವನ್ನಪ್ಪುತ್ತಿರುವರು. ಅವರಿಗೆ ನನ್ನಂತೆಯೇ ತಂದೆ ತಾಯಿಗಳಿಲ್ಲವೇನಮ್ಮ? ನೀನು ಅಪ್ಪಣೆಯನ್ನು ಕೊಡು. ಅಪ್ಪಣೆಯನ್ನು ಕೊಡದಿದ್ದರೆ ನಿನ್ನ ಪಾದದುಳಿಯ ಆಶೀರ್ವಾದವೆಂದು ತಿಳಿದು ಹೊರಡುತ್ತೇವೆ. ಎಲೈ ಸಾರಥಿ, ಆರಿಸುರತವನ್ನು ಚಕ್ರದಿ ಹೋದತ್ತ. ಬುದ್ಧಿ ಬುದ್ಧಿ, ನಿಮ್ಮ ಮಡದಿ ಮಣಿಯವರಾದ ಉತ್ತರಾದೇವಿಯವರು ಬರುತ್ತಿದ್ದಾರೆ. ಏನು ಉತ್ತರೇ ಬರುವಳೆ? ಹೂನ್ರಿ ಬುದ್ಧಿ, ಬರಲಿ ಬರಲಿ. ಅಭಿಮನ್ಯು ಮಹಾರಾಜರಿಗೆ ಈ ಉತ್ತರ ಅನಂತ ಪ್ರಣಾಮಗಳು. ದೀರ್ಘ ಸುಮಂಗಲಿಯಾಗು, ಮೇಲೆ ಕೇಳು ಉತ್ತರ. ಹೊಸರಥದೊಂದಿಗೆ ಧನುಷರಾಯುಧವನ್ನು ಹಿಡಿದುಕೊಂಡು ಎಲ್ಲಿಗೂ ಹೊರಟಂತಿದೆ? ಎಲ್ಲಿಗಂತೂ ಕೇಳುತ್ತಿರಲ್ಲ ಉತ್ತರ, ಗುರು ನಿರ್ಮಿತವಾದ ಚಕ್ರಹ್ಯೂಹದ ಯುದ್ಧಕ್ಕೆ. ಓಹೋ, ತಾವು ಆ ಯುದ್ಧಕ್ಕೆ? ಹೌದು. ಏಕೆ ಆಶ್ಚರ್ಯಚಕಿತಳಾಗಿ ಕೇಳುತ್ತಿರುವೆಯಲ್ಲ. ಹ್ಞೂ, ಯಾಕೂ ಇಲ್ಲ, ನಾನು ನಿಮ್ಮ ಸಂಗಡ ಯುದ್ಧಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ. ಹೆಂಗಳೆಯರನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗುವುದೆಂದರೆ ಅಪಹಾಸ್ಯವಲ್ಲವೇ? ನೀನು ಮೇಲಾಗಿ ಗರ್ಭವತಿಯಾಗಿರುವೆ, ವೈರಿಗಳ ಬಾಣಗಳನ್ನು ನಿನಗೆ ಸೋಂಕಿದೊಳೆ ನಿನ್ನನ್ನು ಸಹಿತೋಪಚಾರ ಮಾಡುತ್ತಾ ಇಲ್ಲೇ ಕುಳಿತುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನನ್ನನ್ನು ಬೇಗನೆ ಬೀಳ್ಕೊಡು. ಆಗಲಿ ಮಹಾರಾಜ, ನಿಮಗೆ ಜಯದಾರತಿ ಆದರೂ ಎತ್ತಿ ಕಳಿಸುತ್ತೇನೆ. ಆಕಾಶಕ್ಕೂ ಕೆಂದೂಳನೆ ಕದಕುತ್ತಾ ಹಾರ್ಪಡಿಂದ ರಥವು ಬರುತ್ತಿರುವುದಲ್ಲ, ಅವರು ಆಗಿರಬಹುದು. ಗುಳಿ ಗುಳಿ ಸುತ್ತಲಿ ಕಲಿಗಯತ್ರದ ನೋಡತ್ತ, ಪುಟಿ ಪುಟಿದು ಉಬ್ಬು ಗಂಟಿಕ್ಕಿಕೊಂಡು ಬಸಿಯುವ ಮೈಭಾರಿನಿಂದ ಆಶ್ಚರ್ಯ ಚಿಕಿತ್ಸನಾಗಿದ್ದಾನೆ ಸೈಂದವನು. ಅವನನ್ನು ಲೆಕ್ಕಿಸದೆ ಆರಿಸುವ ತವನ ಚಕ್ರವರ್ತಿ ಹೋದೊಳಗೆ ಮೆಂಚಿನಂತೆ ಒಳಗೆ ಪ್ರವೇಶಿಸಿದನಲ್ಲ, ದಣ್ಣಟ್ಟಲೇ ಅವನನ್ನು. ಬೇಡ, ದ್ವಾರದಲ್ಲಿ ಯಾರು ಅವನನ್ನು ಒಳಗೆ ಅವರೇ ನೋಡಿಕೊಳ್ಳಲಿ. ಹೇಳಿ ಕುರುಸೈನ್ಯವೇ, ಎದುರಾಂತ ನಿಂತು ಯುದ್ಧ ಮಾಡುವುದನ್ನು ಬಿಟ್ಟು ನಮ್ಮನ್ನು ರಕ್ಷಿಸುವಂತ ಕಾಲ್ಗರಗುತ್ತಿರುವಿರಾ? ಇನ್ನೂ ಕೆಲವರು ನಿಶಸ್ತ್ರಧಾರಿಗಳಾಗಿ ಕುಳಿತುಕೊಂಡಿರುವರು, ಇನ್ನು ಕೆಲವರು ಕೈ ಮುಗಿದುಕೊಂಡು ಪಲಾಯನ ಮಾಡುತ್ತಿರುವರು. ಇದುವೇ ನಿಮ್ಮ ಶೌರ್ಯ? ಮಗು ಅಭಿಮನ್ಯು, ಆಹಾ, ನೀನಿನ್ನು ಬಾಲಕ, ನಿನಗೇತಕ್ಕೆ ಈ ಯುದ್ಧದ ಹವ್ಯಾಸ? ಈ ಭಯಂಕರವಾದ ಕುರುಸೈನ್ಯವು ನಿನ್ನ ಮೇಲೆ ಸಾಗಿ ಬಂದರೆ ಪ್ರವಾಹಕ್ಕೆ ಸಿಕ್ಕ ಪುಷ್ಪದಂತಾಗುವುದು ಈ ನಿನ್ನ ದೇಹ. ಆ ಕಾರಣದಿಂದಲೇ ಈ ವಜ್ರ ಪಂಜರದಂತಿದ್ದ ಚಕ್ರವ್ಯೂಹದಿಂದ ನಿನ್ನನ್ನು ಕಡೆಹಾಯಿಸುತ್ತೇನೆ ಬಾಕಂದ. ಯಾರು ಜೂಜಿನ ಸವಿಗಾರ ಧ್ರೋಧ? ಇದು ಹಿತಾಚರಣೆಗಳಿಗೆ ಅವಕಾಶವಲ್ಲ, ಇದು ರಣಾಂಗಣ. ರಣಾಂಗಣವೆಂದೇ ತಿಳಿದು ನಿನಗೆ ಶ್ರೇಯಸ್ಕರವಲ್ಲವೆಂದು ಹೇಳುತ್ತಿರುವುದು ಏಕೆ? ಯುದ್ಧ ಕಳುಕುತ್ತಿದೆಯೇ ನಿನ್ನ ಹೆದೆ? ಇಲ್ಲಿ ಬಿದ್ದಿರುವ ನಿನ್ನ ಬಿಲ್ಲೋಜರನನ್ನು ನೋಡು, ಹೇಗೆ ಬಿದ್ದಿರುವನು ಬಂಡೆ ಕಲ್ಲುಗಳಂತೆ ಜೈತನವ ತಟ್ಟು. ಕೇವಲ ಈ ಹುಡುಗನ ಮುಂದೆ ಹೇಳಿಯಾದೆವಲ್ಲ ಎಂಬ ರೋದನವೇ? ಯುದ್ಧ ಕಳುಕುವನು ನಾನಲ್ಲ ಅಭಿಮನ್ಯು, ನಿಮ್ಮ ತಂದೆಯವರ ಐವರ ತಲೆ ತೆಗೆಯಬೇಕೆಂಬುದೇ ನನ್ನ ಹೆಬ್ಬಯಕೆ. ಅಂದರೆ ನಿನ್ನ ಮೇಲಲ್ಲ, ನಿನ್ನಂತಹ ಕುಲರತ್ನವು ನಮ್ಮ ಚಂದ್ರವಂಶದಲ್ಲಿ ಇರಬೇಕೆಂಬುದೇ ನನ್ನ ಆಶೆ. ಓಹೋ, ಹೀಗೋ? ಹಾಗಾದರೆ ನಮಗೆ ಬರಬೇಕಾದ ಅರ್ಧರಾಜ್ಯವನ್ನು ಕೊಟ್ಟು ನಮ್ಮ ದೊಡ್ಡಪ್ಪನಿಗೆ ಶರಣಾಗು. ಅಭಿಮನ್ಯು, ರಾಜ್ಯವು ನಿಮಗೆ ಲಭಿಸಬೇಕಾದರೆ ಯುದ್ಧ ಮುಖದಿಂದ ಹೊರತು ಸಂಧಾನದಿಂದಲ್ಲ, ಮಗು ಎಂದು ಮಮಕಾರದಿಂದ ಮಾತನಾಡಿದರೆ ಮೇಲೆ ಮೀರುತ್ತಿದೆ ನಿನ್ನ ಉದ್ದಟತನ. ಈಗ ತಡ ಮಾಡಿದ ಸಿದ್ಧನಾಗುವುದಕ್ಕೆ ನಾನು ಸಿದ್ಧನೇ ಇರುವೆ. ಹಾಗಾದರೆ ನಾನೇ ಬಿಡಲಿರುವ ಹರಿತವಾದ ಬಾಣಗಳ ಏಟನ್ನು ಸಹಿಸಿಕೋ. ನಾನು ಬಿಡಲಿರುವ ಬಾಣಗಳ ಏಟಿನಿಂದ ಸಹಿಸಿಕೋ ನೋಡುತ್ತೇನೆ. ಅಮ್ಮ ದುಶ್ಯಾಸನ, ಹೇಗಾಯಿತು ನಿನ್ನ ಅವಸ್ಥೆ? ಪಾಶದ ಸಿಕ್ಕು ಒದ್ದಾಡುವ ಮೃಗದಂತಾಯ್ತೇ ನಿನ್ನ ಪಣೆಬರ. ಎಲೈ ಸಾರಥಿ ನೋಡಿ, ಏನು ಪಿಚಂಡಿಯನ್ನು ಬಿಡಿದು ರಥದಲ್ಲಿ ಹಾಕು. ಅರಸ ಸಿಕ್ಕಿದೆ ನಗಟ ಬಾಬಾ, ಅರಸ ಸಿಕ್ಕಿದೆ ನಗಟ ಬಾಬಾರೆನುತ ತರಳಿ ಸುತ ಕೃಪಾದ್ಯರನು ಹೋಗಿ ಕರೆದನ ದ್ರೋಣ. ಕರ್ಣ ಶಕುನಿ ದುಶ್ಯಾಸನ ಕೃಪಾದ್ಯರೇ ಬನ್ನಿ ಬನ್ನಿ, ಅಭಿಮನ್ಯು ಕೌರವೇಶ್ವರನನ್ನು ಸೆರೆಹಿಡಿದುಕೊಂಡು ಹೋಗ್ತಿರುವನು. ಎಲ್ಲರೂ ಏಕಕಾಲಕ್ಕೆ ಬಾಣವನ್ನು ಪ್ರಯೋಗ ಮಾಡಿರಿ. ಅಭಿಮನ್ಯು, ಈ ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ನಿನ್ನ ಎದುರಿನಲ್ಲಿ ನಿಂತಿರೋರು ಯಾರೆಂಬುದನ್ನು ಕಣ್ತೆರೆದು ನೋಡು. ಬಲ್ಲೆ ಬಲ್ಲೆ, ಅಥರ್ವಣ ವಿದ್ಯೆ ಪಂಡಿತರು ನಮ್ಮ ತಂದೆಗಳ ಈವರೆಗೆ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿದ ಗುರುಗಳೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಇದೆಲ್ಲವನ್ನು ತಿಳಿದು ನಮ್ಮ ಸಂಗಡ ಯುದ್ಧಕ್ಕೆ ಬಂದಿರುವೆ ಅಲ್ಲವೇ? ಹೌದು. ಬೇಡ, ವಜ್ರ ಪಂಜರದಂತಿರುವ ಈ ರಣಭೂಮಿಯಿಂದ ನಿನ್ನನ್ನು ಕಡೆ ಹಾಯಿಸುತ್ತೇನೆ. ಮಾತು ಮಾತಿಗೆ ಮಗು ಬಾಲಕನೆಂದು ಸಂಬೋಧಿಸುವುದೇಕೆ? ಬಾಲಕನಾದ ಷಣ್ಮುಖನು ತಾರಕಾ ದೈತ್ಯನನ್ನು ಸಂಹರಿಸಲಿಲ್ಲವೇ? ಮನ್ಮಥನು ಶಂಬರಾಸುರನನ್ನು ಸೀಳೆ ಹಾಕಲಿಲ್ಲವೇ? ಆ ಮಾತನ್ನು ಬಿಡಿ, ಸಾಮರ್ಥ್ಯವಿದ್ದರೆ ನನ್ನೊಡನೆ ಸೆಳಸಿ. ಬಾಲಕನೆಂದ ಅವರ ಕೈ ತಡೆದಲ್ಲಿ ನಿನ್ನ ಮದವು ಮಿತಿಮೀರುತ್ತಿದೆ. ಹೊಟ್ಟೆಬಾಕ ಭೀಮಾ ನಪುಂಸಕ ಅರ್ಜುನ ಅವರೊಡನೆ ನನ್ನ ಯುದ್ಧವೇನೆಂದು ಹಿಂಜರಿದರೆ ಇನ್ನಾದರೂ ಹೇಳುವೆ ಯುದ್ಧವು ಬೇಡವೆಂದು. ಕೇಳದಿದ್ದರೆ ಸಿದ್ಧನಾಗುವುದಕ್ಕೆ. ಸಮರ ಸಿಂಹನಾಗಿ ಬಂದಿರುವೆ ನಿಮ್ಮೊಡನೆ ಯುದ್ಧಕ್ಕೆ. ಕೌರವ ಕರ್ಣ ಶಕುನಿ ದ್ರೋಣಾಚಾರ್ಯರು ಇವರೆಲ್ಲರೂ ವಿಮುಖರಾದರು ಯುದ್ಧದಿಂದ. ಬಾ, ನೀ ಬಂದಿರುವೆ ಬಾಯ್ಬಿಡು ಕನರಿಗೆ, ನಿನಗೆ ತೋರಿಸಿವೆ ಯುದ್ಧದ ಮೇಲೆ ಏನೆಂಬುದನ್ನು. ತಡಬೇಕೆ ಸಿದ್ಧನಾಗುವುದಕ್ಕೆ. ಮಾನವನು ಅಪಮಾನವನು ಮಾಡಿದ ನಿನ್ನನು ಕೊಲುವೆನೆಂದರೆ ವಾಯುಪುತ್ರನ ಭಾಷೆ ಗಂಜುವೆನೆಂದನ ಅಭಿಮನ್ಯು. ಎಲಾ ಪಾಪ ಅಂದ, ನಮ್ಮ ದೊಡ್ಡಮ್ಮ ದ್ರುಪದ ಆತ್ಮಜೆಯನ್ನು ಕಾಮದೃಷ್ಟಿಯಿಂದ ನೋಡಿದ ನಿನ್ನ ಕಣ್ಣುಗಳನ್ನು ಕಿತ್ತು ಹಾಕಲೆ. ಅವಾಚ್ಯ ಶಬ್ದಗಳನ್ನು ಆಡಿದ ನಿನ್ನ ನಾಲಿಗೆಯನ್ನು ಈಗಲೇ ಸೀಳಲೆ. ವಸ್ತ್ರಾಪಾಣದ ಕೈ ಹಾಕಿದ ನಿನ್ನ ಕೈಗಳನ್ನು ಈಗಲೇ ಕಡಿದು ಹಾಕಲೆ. ಬೇಡ, ನಮ್ಮ ದೊಡ್ಡಪ್ಪ ಭೀಮದೇವರಿಗೆ ಮೀಸಲಾಗಿದೆ ಈ ನಿನ್ನ ದೇಹ. ಸೆರೆಬಿಟ್ಟಿದ್ದೇನೆ, ಬದುಕಕ್ಕೂ ಹೋಗು ನೋಡುತ್ತೇನೆ. ಇನ್ನಾರು ಬರುತ್ತಾರೋ ನಿರೀಕ್ಷಿಸುತ್ತೇನೆ. ಆಚಾರ್ಯರೇ, ಆ ಒಬ್ಬ ಹುಡುಗನಿಂದ ನಮ್ಮ ಸೈನ್ಯವೆಲ್ಲವೂ ನಾಶವಾಗಿತ್ತು. ಮಹಾಮಾರತಿಕರೆಲ್ಲರೂ ಸೋಲನಪ್ಪಿದರು. ನಿಮ್ಮ ಪೌರುಷ ಕೂಡ ಅವನ ಮುಂದೆ ಕುಂದಿ ಹೋಯಿತು. ಅಭಿಮನ್ಯುನ ಜಯಿಸುವುದೆಂತು? ಚಾಪವೀತನ ಕೈಯಳಿದ್ದರೆ ಪಾಪಿನಾಚಿಗೆ ಜರುಗುವುದು ವೈಪರೀತ್ಯಕ್ಕೆ ಬೆದರಲಾಗದು ಸ್ವಾಮಿ ಕಾರ್ಯವಿರೋ. ಕರ್ಣ ಕೇಳು, ಈತನ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿರುವರೆಗೂ ನಾನು ನೀನುಗಳು ಏಕೆ? ಆ ಶಂಕರನಿಂದಲೂ ಗೆಲ್ಲುವುದು ಅಸಖ್ಯ. ಆದ್ದರಿಂದ ನೀನೇ ಹಿಂದೆ ನಿಂತು ಅವನ ಕೈಯಲ್ಲಿರುವ ಆಯುಧಗಳನ್ನು ಕೆಳಗೊಳ್ಳಬೇಕು. ಆಚಾರ್ಯ, ಎಂತ ಹೇ ಕಾರ್ಯವನ್ನು ನನಗೆ ಅರುಗಿದಿರಲ್ಲ, ಇಂಥ ಹೀನ ಕೃತ್ಯ ನಾನಿಂದ ಆಗದು. ಆಚಾರ್ಯರೇ, ಜಗತ್ತಿನಲ್ಲಿ ದಾನ ಸೂರ ಕಾರಣ ತ್ಯಾಗವೀರ ಕರ್ಣ ಕಲಿ ಕರ್ಣನಿಂದ ಬಿರುದು ಪಡೆದ ನಾನು ಇಂತಹ ಆತ್ಮಹೊಪ್ಪದ ಹೇ ಕಾರ್ಯ ಮಾಡಿ ಘೋರ ಪಾಪ ಕಟ್ಟಿಕೊಳ್ಳಲಾರೆನು. ಕರ್ಣ, ಕೌರವೇಶ್ವರನ ಅಭ್ಯುದಯಕ್ಕಾಗಿ ನಾವು ಈ ಕಾರ್ಯವನ್ನು ಸಾಧಿಸಲೇಬೇಕು. ಗತ್ಯಂತರವಿಲ್ಲ, ನೀನು ಇದಕ್ಕೆ ಸಮ್ಮತಿಸಲೇಬೇಕು. ಆಗಲಿ, ಸೇನಾಧಿಪತಿಗಳ ಆಜ್ಞೆ ಮೀರುವ ಅಧಿಕಾರ ನನಗಲ್ಲ, ನಿಮ್ಮ ಆಜ್ಞಾನುಸಾರ ನಡೆದುಕೊಳ್ಳುತ್ತೇನೆ. ಹಾಯ್ ದುರ್ವಿಧಿಯೇ, ಅಭಿಮನ್ಯುವನ ಆಯುಧಗಟ್ಟ ಗುರಿಯು ಅವನ ಕರಗಳನ್ನೇ ಕತ್ತರಿಸಿ ಹಾಕಿದೆ. ಹಾಯ್ ಇದು ಪರಶುರಾಮರಿತ್ತ ಗುರು ಶಾಪ. ಯಾರು ಸೂತಾದಮ ಕರ್ಣ? ಹಿಂದೆಲಿತ್ತು ಬಹಳ ಪ್ರಯೋಗಿಸಿದೀಯ. ಈ ಸಂಧತ್ವವನ್ನು ಎಲ್ಲಿಂದ ಕಲಿತೆ? ನಾಚಿಕೆಯಾಗುವುದಿಲ್ಲ ನಿನಗೆ. ಕರಗಳು ಹೋದರೆ ಏನಾಯ್ತು? ಉಳಿದ ಮಂಡದೊಳಗೆ ರಥದ ಗಾಲಿಗಳನ್ನು ಸಿಕ್ಕಿಸಿಕೊಂಡು ಚಕ್ರಾಕಾರವಾಗಿ ಯುದ್ಧ ಮಾಡುತ್ತೇನೆ. ಉಳಿದುಕೊಳ್ಳಿರಿ, ನೋಡುತ್ತೇನೆ. ನೋಡಿವರ್ಯಾರು ನೆಲ ಕುರುಳಿಸಿ ಸಾವನಪ್ಪಿಸಿರಿ ಈ ಪೌಣ ನಂದನರ ಕುನ್ನಿಯನ್ನು. ಕಾಳ ಕಿಚ್ಚೇತು ಕಲ್ಪದಲ್ಲಿ ತೋಳು ತಲೆ ದಿಂಬಿನಲಿ ತೋಳು ತಲೆ ದಿಂಬಿನಲಿ ಮೆರವ ಕೌರವ ಸುತರ ಊರು ಸೇರಿ ಕುರುಕ್ಷೇತ್ರದ ರಣಾಂಗಣದಲ್ಲಿ ನನ್ನ ಮೊಮ್ಮಗನಾದ ವೀರ ಅಭಿಮನ್ಯು ಮಾನವನ್ನು ಹೊಂದಿದ್ದಾನೆ. ಅವನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಬನ್ನಿ. ಆಗಲೇ ಬುದ್ಧಿ. ಜಯ ಜಯ ತೂ ಕಲ್ಲೇಜ ಜಯ ಜಯ ತೂ ಕಲ್ಲೇಜ ಜಯ ಜಯ ತೂ ಜಗದೀಶ ಜಯವೆಂದು ಬೇಡುವೆನು ಜಗದಾಂಬೆ ಸ್ಮರಿಸಿ ಜಯ ಜಯ ತೂ ಹನುಮಂತ ಜಯ ನೀಡು ಪವನ ಜನೇ ಜಯ ನೀಡು ಪವನ ಜನೇ ಹನುವಾದ ಲಲಿ ಮೆರವ ಶ್ರೀರಾಮ ದೂತ ಮಂಗಲವು ಜಯ ಮಂಗಲವು ಶುಭ ಮಂಗಲವು ಜಯ ಮಂಗಲ ಮಂಗಲವು ಜಯ ಮಂಗಲವು ಶುಭ ಮಂಗಲವು ಜಯ ಮಂಗಲ ಮಂಗಲವು ಜಯ ತುಂಗವಿಕ್ರಮರಿಗೆ ಮಂಗಲವು ಜಯ ತುಂಗವಿಕ್ರಮರಿಗೆ ಮಂಗಲವು ಜಯ ತುಂಗವಿಕ್ರಮರಿಗೆ ಮಂಗಲವು ಜಯ ಮಂಗಲವು ಶುಭ ಮಂಗಲವು ಜಯ ಮಂಗಲ ಜಯ. ಹರಪನಹಳ್ಳಿ ತಾಲೂಕಿನ ಹಲವಾಗಲುವಿನ ರಮೇಶ್ ಅರಕಾಚಾರ್ ಆಚಾರ್ ಮತ್ತು ಸಂಗಡಿಗರಿಂದ ದೊಡ್ಡಾಟದಲ್ಲಿ ಇದುವರೆಗೆ ವೀರ ಅಭಿಮನ್ಯು ಸನ್ನಿವೇಶ ಕೇಳಿದಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.